ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸಲು ಕೇಂದ್ರ ಬದ್ದ, ಸಚಿವ ಪ್ರಹ್ಲಾದ್ ಜೋಶಿ. ಹಳದಿ ಮೆಟ್ರೋ ಲೈನ್ ಶೀಘ್ರವೇ ಆರಂಭಿಸುವಂತೆ ಆಗ್ರಹಿಸಿ ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ಕಿಸಾನ್ ವಾಣಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಹಾಗೂ ಕೇಳುಗರಿಗೆ ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತು ಬಾನುಲಿ ಸರಣಿ. ಇದರಲ್ಲಿ ಕೃಷಿಯಲ್ಲಿ ಆರ್ಥಿಕ ಅಭಿವೃದ್ಧಿಯ ಸಂಗತಿಗಳ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶಶಿಕಿರಣ್ ಎಎಸ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಆರ್ಥಿಕ ಅಭಿವೃದ್ಧಿಯ ಸಂಗತಿಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಕೃಷಿ ಲಾಭವನ್ನು ತರುವಂತಹ ಒಂದು ಉದ್ಯಮ ಅಲ್ಲ ಅನ್ನುವಂಥದ್ದು ಅನೇಕರ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಕೃಷಿಯನ್ನು ಆರ್ಥಿಕವಾಗಿ ನಾವು ಹೇಗೆ ಚೆನ್ನಾಗಿ ಮಾಡಿಕೊಳ್ಳಬಹುದು, ಒಂದು ಆರ್ಥಿಕ ಗಳಿಕೆಯನ್ನು ಹೇಗೆ ಹೆಚ್ಚಳವನ್ನು ಮಾಡಿಕೊಳ್ಳಬಹುದು, ಯಾವೆಲ್ಲ ಕ್ರಮಗಳನ್ನು ಮತ್ತು ತಂತ್ರಗಳನ್ನು ಅನುಸರಿಸುವ ಮೂಲಕ ಕೃಷಿಯನ್ನು ಲಾಭದಾಯಕವಾಗಿ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಕೃಷಿಯಲ್ಲಿ ಸಾಕಷ್ಟು ಸಂಶೋಧನೆಗಳು ಆಗಿದ್ದಾವೆ, ತಂತ್ರಜ್ಞಾನಗಳು ಹೊರಗಡೆ ಬಂದಿದ್ದಾವೆ. ಅವುಗಳನ್ನು ಬಳಕೆ ಮಾಡಿಕೊಳ್ಳುವ ಮೂಲಕ ಕೃಷಿಯನ್ನು ಕೂಡ ಆರ್ಥಿಕವಾಗಿ ಹೆಚ್ಚು ಆದಾಯ ತರುವಂತಹ ಒಂದು ಉದ್ಯಮ ಅಥವಾ ಒಂದು ವೃತ್ತಿಯನ್ನಾಗಿ ಪರಿಗಣನೆಯನ್ನು ಮಾಡಿಕೊಳ್ಳಬಹುದು. ಇವುಗಳ ಬಗ್ಗೆ ಸಾಕಷ್ಟು ಅರಿವಿನ ಕೊರತೆ ಇರುವುದರಿಂದಾಗಿ ಅನೇಕರು ಸಾಂಪ್ರದಾಯಿಕ ಪದ್ಧತಿಗಳನ್ನು ಬಳಕೆ ಮಾಡಿಕೊಂಡು ಇವತ್ತು ಉತ್ಪಾದಕತೆಯನ್ನು ಹೆಚ್ಚಳವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಉತ್ಪಾದನೆ ಮಾಡಿದಂತಹ ಪದಾರ್ಥಗಳೇನಿದ್ದಾವೋ ಅದರಲ್ಲೂ ಕೂಡ ಕೃಷಿ ಉತ್ಪನ್ನಗಳು, ಇವುಗಳ ಸಂಸ್ಕರಣೆಯತ್ತ ಒಲವನ್ನು ತೋರಿಸ್ತಾ ಇಲ್ಲ, ಮೌಲ್ಯವರ್ಧನೆಯತ್ತ ಒಲವನ್ನು ತೋರಿಸ್ತಾ ಇಲ್ಲ. ಕೃಷಿಯನ್ನು ಲಾಭದಾಯಕವಾಗಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಯಾವೆಲ್ಲ ಸಂಗತಿಗಳು ನಮಗೆ ಅನುಕೂಲವನ್ನು ಉಂಟು ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕಾರ್ಯಕ್ರಮ ಸಮೀಪ ಇರುವಂತಹ ಕೃಷಿ ಮಹಾವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಎಸ್ ಶಶಿಕಿರಣ್ ಅವರು. ಡಾಕ್ಟರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕೃಷಿ ಎನ್ನುವಂಥದ್ದು ಆರ್ಥಿಕವಾಗಿ ಅಂತಹ ಒಂದು ಒಳ್ಳೆಯ ಒಂದು ವೃತ್ತಿ ಅಲ್ಲ, ಒಂದು ವಲಯ ಅಲ್ಲ ಅನ್ನುವಂತಹ ಒಂದು ಅಭಿಪ್ರಾಯ ಇದೆ. ತಾವು ಏನಂತೀರಾ ಕೃಷಿ ಆರ್ಥಿಕ ತಜ್ಞರಾಗಿ? ನಮ್ಮ ಜನರಿಗೆ ಕೃಷಿ ಅಂದರೆ ಲಾಭ ಇಲ್ಲ, ಕೃಷಿ ಮಾಡೋದ್ರಿಂದ ನಷ್ಟ ಆಗುತ್ತೆ, ಅದರಿಂದ ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಬೇರೆ ಬೇರೆ ಉದ್ಯಮ ಕಡೆಗೆ ಅಥವಾ ಮಕ್ಕಳನ್ನ ಅಥವಾ ಈಗೇನು ಎಕ್ಸ್ಪೆಷಲಿ ಯುವಕರು ಏನಿದ್ದಾರೆ ಅವರೆಲ್ಲ ಬೇರೆ ಬೇರೆ ಉದ್ಯಮಗಳಿಗೆ ಮುಖ ಮಾಡ್ತಾ ಇದ್ದಾರೆ. ಅವರಲ್ಲಿ ಫಸ್ಟು ನಾನು ಕೆಲವು ಅಂಶಗಳನ್ನ ಈ ಕಾರ್ಯಕ್ರಮದ ಮೂಲಕ ಮನದಟ್ಟು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಏನು ಕೃಷಿ ಲಾಭದಾಯಕ ಅಥವಾ ಆರ್ಥಿಕವಾಗಿ ಅದು ಅಭಿವೃದ್ಧಿ ಆಗಲಿಕ್ಕೆ ಸಹಾಯ ಮಾಡುತ್ತೆ ಅನ್ನೋ ಅಂಶ ಬಗ್ಗೆ ಏನು ಮಾತಾಡಲಿಕ್ಕೆ ನಾನು ಇವತ್ತು ಇಲ್ಲಿ ಇದ್ದೀನಿ. ಅದು ಟಾಪಿಕ್ಗೆ ಹೋಗೋದಕ್ಕಿಂತ ಮುಂಚೆ ಕೆಲವು ಅಂಶಗಳನ್ನ ನಾನು ಅವ್ರಿಗೆ ಅಥವಾ ಈ ಕೇಳುಗರಿಗೆ ಅರ್ಥ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಭಾವನೆ ಬೇರೆ ಯಾವುದೋ ಒಂದು ಪ್ರಾಚೀನ ಅಥವಾ ಬೇರೆ ಫಾರಿನ್ ಕಂಟ್ರೀಸ್ ಅಲ್ಲಿ ಬಂದ್ರೆ ಅದು ವಸ್ತು ಅನ್ಸಲ್ಲ. ನಮ್ಮ ದೇಶ ಕೃಷಿ ದೇಶ ಆಗಿದ್ದು ಇದರಲ್ಲಿ ಸುಮಾರು 60% ಜನ ಪ್ರತ್ಯೇಕ ಮತ್ತೆ ಪರೋಕ್ಷವಾಗಿ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಇಂಥ ಒಂದು ದೇಶ ಇಟ್ಕೊಂಡು ನಾವು ಕೃಷಿ ಸರಿ ಇಲ್ಲ ಅಥವಾ ಕೃಷಿಯಲ್ಲಿ ನಮಗೆ ನಷ್ಟ ಆಗುತ್ತೆ, ಆದಾಯ ಇಲ್ಲ, ಆರ್ಥಿಕವಾಗಿ ನಾವೇನು ಬೆಳವಣಿಗೆ ಕಾಣಕ್ಕಾಗಲ್ಲ ಅನ್ನೋಂಥ ಭಾವನೆ ಖಂಡಿತವಾಗ್ಲೂ ಬರಬಾರ್ದು. ಈಗ ಆಲ್ರೆಡಿ ಮೂಡಿದೆ. ಸೊ ಅವರಿಗೆ ನಾನು ಕೆಲವು ಅಂಶಗಳನ್ನ ಹೇಳ್ತೀನಿ. ಈಗ ಆಲ್ರೆಡಿ ಹೇಳ್ದಂಗೆ ಸುಮಾರು 55-60% ಜನ ಪ್ರತ್ಯಕ್ಷ ಅಥವಾ ಕಾರ್ಮಿಕರಾಗ್ಬೋದು ಅಥವಾ ಬೇರೆ ಬೇರೆ ಕೃಷಿ ಸಂಬಂಧಿತ ಉದ್ಯಮಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ದೇಶದಲ್ಲಿ ಕಳೆದ ವರ್ಷ ಏನು 24 ಮತ್ತು 25 ಸಾಲಿನಲ್ಲಿ 354 million ಟನ್ಸಷ್ಟು ಉತ್ಪಾದನೆ, ನಮ್ಮ ಕೃಷಿ ಉತ್ಪಾದನೆ ಆಗಿರೋದು. ಇದು ಫಸ್ಟ್ ಹೈಯೆಸ್ಟ್ ಇಲ್ಲಿವರೆಗೂ, ಏನು ನಮ್ಮ ಸ್ವತಂತ್ರ ಬಂದು ಮತ್ತೆ ಏನು ಗ್ರೀನ್ ರೆವಲ್ಯೂಷನ್ ಅಂತ ಮಾತಾಡ್ತೀವಿ, ಹಸಿರು ಕ್ರಾಂತಿ ಎಲ್ಲ ಆಗಿ ಕುಡಿದ್ರ ಇಷ್ಟಾಗುತ್ತೆ ಅಂತ ಯಾರು ಅಂದಾಜು ಮಾಡೋಕ್ಕಾಗಿರ್ಲಿಲ್ಲ. ಬಟ್ ಅದರಲ್ಲಿ ಕೆಲವು ಅಂಶನ ಗಮನಿಸ್ಬೋದು. ಬಹುತೇಕ ಕಾಂಟ್ರಿಬ್ಯೂಷನ್ ಅಂದರೆ ಭತ್ತ, ರೈಸು, ಗೋಧಿ, ಮೇಜು ಇವ್ರ ಮೇಲೆ ಇದೆ. ಅದೇ ಪಲ್ಸಸ್ಗಳಲ್ಲಿ ಕಾಂಟ್ರಿಬ್ಯೂಷನ್ ತುಂಬ ಕಡಿಮೆ ಇದೆ. ಮತ್ತೆ ಬೆಳವಣಿಗೆ ಏನಿದೆ ಲಾಸ್ಟ್ ವರ್ಷದಿಂದ ಅಂದಾಜು 6.6% ಅಷ್ಟು ನಾವು ಏರಿಕೆನ ಕಾಣ್ತಾ ಇದ್ದೀವಿ. ಇದು ಕೂಡ ಹೈಯೆಸ್ಟ್, ಫಸ್ಟ್ ನಮ್ಮ ದೇಶದಲ್ಲಿ ಯಾವ ವರ್ಷನೂ ಇಷ್ಟು 350 ದಾಟಿರ್ಲಿಲ್ಲ. 300 ದಾಟಿದ್ದಾಗ ನಾವು ಖುಷಿ ಪಟ್ಟಿದ್ವಿ ಕೋವಿಡ್ ಟೈಮಲ್ಲಿ. ಕೋವಿಡ್ ಟೈಮಲ್ಲಿ ಏನಾಯ್ತು, ಸುಮಾರು ಜನ ಎಲ್ಲ ವಾಪಸ್ ಹಳ್ಳಿಗಳಿಗೆ ಬಂದ್ರು, ರೈತರೆಲ್ಲ ಕೃಷಿಲಿ ತೊಡಗಿಸ್ಕೊಂಡ್ರು, ಅವಾಗ ಉತ್ಪಾದನೆ ಜಾಸ್ತಿ ಆಗಿತ್ತು ಅಂತ ಅನ್ಕೊಂಡ್ವಿ. ಬಟ್ ಕೋವಿಡ್ ಆಗಿ ಈಗ ನಮ್ಮ 4-5 ವರ್ಷ ಆದರೂ ಕೂಡ ಮತ್ತೆ ಯಥಾಸ್ಥಿತಿ ಆಗುತ್ತೆ, ಕಡಿಮೆ ಆಗುತ್ತೆ, ನಮಗೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಹೇಗೆ ಅವ್ರಿಗೆ ನಿರ್ವಹಣೆ ಮಾಡೋದು, ಕೃಷಿ ಉತ್ಪನ್ನಗಳನ್ನ ಒದಗಿಸೋದು, ಆಹಾರ ಪೂರೈಕೆ ಮಾಡೋದು ಅನ್ನೋಂಥ ಇತ್ತು. ಆದರೂ ಈಗ ನೋಡಿ, ನಂಬಿಕೆ ಏನು, ಕೃಷಿ ಇಲ್ಲ ನಾವು ಕೃಷಿ ಬಿಟ್ಟೋಗ್ತೀವಿ ಅನ್ನೋ ನಮ್ಮ ಜನ ನಂಬಿಕೆ ಇದ್ರೂ ಕೂಡ, ಆ ಥರ ಅನ್ಕೊಂಡಿದ್ರು ಕೂಡ ಆಲ್ರೆಡಿ 354 ಮಾಡಿದ್ದಾರೆ. ಇದ್ರ ಮೌಲ್ಯ 26.42 lakh crore ಇದೆ ನಮ್ಮ ದೇಶಕ್ಕೆ. ಈ ನಮ್ಮ ಕೃಷಿಯಿಂದ ಒಂದು ವರ್ಷದಲ್ಲಿ ಏನು ಉತ್ಪಾದನೆ ಆಯಿತು ಅದನ್ನ ನಾವು ವ್ಯಾಲ್ಯೂ ಟರ್ಮ್ಸ್ ಅಂತ ಅಂತೀವಿ. ಮೌಲ್ಯಕ್ಕೆ ನಾವು ಪರಿವರ್ತನೆ ಮಾಡಿದಾಗ 26.42 lakh crore ಅಷ್ಟಿದೆ. ಸೊ ಇದನ್ನ ನಮ್ಮ ಸರ್ಕಾರದವರು ಕೂಡ ಏನು ಇನ್ನು 10 ವರ್ಷದಲ್ಲಿ 1 trillion ಮಾಡಬೇಕು, ಕೃಷಿಯಿಂದನೇ 1 trillion ನಮ್ಮ ಭಾರತ ಅಥವಾ ದೇಶದ ಆರ್ಥಿಕತೆಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶಗಳನ್ನ ಇಟ್ಕೊಂಡಿದ್ದಾರೆ. ಸೊ ಈ ತರದ್ದೆಲ್ಲ ಬೆಳವಣಿಗೆಗಳು ಇದ್ದಾಗ ನಾವು ಕೃಷಿಯಲ್ಲಿ ನಾವು ಫಸ್ಟ್ ನಂಬಿಕೆ ಇಟ್ಕೊಂಡು ಅದರಲ್ಲಿ ನಾವು ಕರೆಕ್ಟ್ ಆಗಿ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಲಾಭ ಬರುತ್ತೆ. ಸೊ ಈಗ ಆಲ್ರೆಡಿ ಗೊತ್ತಿದ್ದಂಗೆ ಈಗ ನೀತಿ ಆಯೋಗ ಆಗ್ಬೋದು, ಕೇಂದ್ರ ಸರ್ಕಾರ ಆಲ್ರೆಡಿ ಹೇಳ್ತಾ ಬಂದಿದೆ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅಂತ ಅಂತಿದ್ದಾರೆ. ಅಂದ್ರೆ ಏನೀಗ ಆರ್ಥಿಕ ಅಥವಾ ಲಾಭ ಏನ್ ಗಳಿಸ್ತಾ ಇದ್ದಾರೆ ಅದನ್ನ ದ್ವಿಗುಣ ಕೊಡಿಸ್ಬೇಕು. ಸೊ ಅವಾಗ ಏನನ್ಸುತ್ತೆ, ಈಗ ಬೇರೆ IT ಕಂಪ್ನೀಸ್ ಡಾಕ್ಟರು ಇಂಜಿನಿಯರ್ ಅಂತ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಅಶೂರ್ಡ್ ಇನ್ಕಮ್ ಬರುತ್ತೆ, ರೈತರಿಗೆ ಹೆಂಗಪ್ಪ ಹೇಳಕ್ಕಾಗಲ್ಲ ಅನ್ನೋದಿರುತ್ತೆ. ಆದ್ರೆ ಅವ್ರದ್ದು ಈಗ ಬರ್ತಿರೋದು ಅವರ ಜೀವನೋಪಾಯಕ್ಕೆ ಆಗಷ್ಟಿದೆ, ಅದನ್ನ ನಾವು ದ್ವಿಗುಣಗೊಳಿಸ್ಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಅದಕ್ಕೆ ಕೆಲವೊಂದು ಆಕ್ಟಿವಿಟೀಸ್ ಅಥವಾ ಚಟುವಟಿಕೆಗಳನ್ನ ಮಾಡಿದಾಗ ರೈತರು ಕೂಡ ಆಸಕ್ತಿಯಿಂದ ಮಾಡ್ತಾರೆ. ಅದು 1-2 ವರ್ಷ ಆದ್ಮೇಲೆ ಕೈ ಬಿಡೋ ಅಂತ ಕೆಲಸಗಳಾಗುತ್ತೆ ಅಥವಾ ಅದನ್ನೆಲ್ಲ ಮುಂದುವರ್ಸಲ್ಲ ಅಥವಾ ಇನ್ಯಾವುದೋ ಒಂದು ಅವಕಾಶ ಕಂಡಾಗ ಆ ಕಡೆಗೆ ಬದಲಾಗೋದು ಈ ತರದ್ ಆಗ್ತಾ ಇದೆ. ಸೊ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಏನ್ ದ್ವಿಗುಣಗೊಳಿಸ್ಬೇಕು ಅಂತ ನಮ್ಮ ಮನಸ್ಸಲ್ಲಿದೆ ಅಥವಾ ಏನ್ ಉದ್ದೇಶ ಇದೆ, ಅದನ್ನ ಜೊತೆಗೆ ಏನು ಅಂದ್ರೆ ಸಸ್ಟೈನಬಿಲಿಟಿ ಅಂತ ಅಂದ್ರೆ ಸುಸ್ಥಿರವಾಗಿರ್ಬೇಕು. ಅಂದ್ರೆ 1 ವರ್ಷ ಬರೋದು, 1 ವರ್ಷ ಹೆಚ್ಚಾಗೋದು, 1 ವರ್ಷ ಕಡಿಮೆ ಆಗೋದು ಅಂತಲ್ಲ, ಕೃಷಿಯಿಂದ ಪ್ರತಿ ವರ್ಷನೂ ಹಂತ ಹಂತವಾಗಿ ಮೇಲೇರ್ಕೊಂಡು ಒಂದು ಸ್ಥಿರತೆಯನ್ನ ಕಾಪಾಡಬೇಕಾಗುತ್ತೆ. ಸೊ ಈಗ ನಾವು ಹೇಳ್ದಂಗೆ, ನಾನು ಹೇಳ್ದಂಗೆ ಈಗ GDP ಅಥವಾ ನಾವೇನು ಆರ್ಥಿಕತೆ ಅಂತ ಹೇಳ್ತೀವಿ, ಸೊ ಅದಕ್ಕೆ ವರ್ಷದಿಂದ ವರ್ಷಕ್ಕೆ ಕೃಷಿ ನಾವೆಲ್ಲ ಈಗ ಒಂದು 20-25 ವರ್ಷದ ಹಿಂದೆ ಹೋದಾಗ 20%ಗಿಂತ ಜಾಸ್ತಿ ಇತ್ತು ಕೃಷಿಯಿಂದ. 2020ರಲ್ಲೇ ಮೊದಲನೇ ಬಾರಿಗೆ ಅದು ಮತ್ತೆ 20% ಆಯ್ತು. ಅಂದ್ರೆ ಕೃಷಿಯಿಂದ ನಮ್ಮ GDP ಅಂತ ಹೇಳ್ತೀವಿ ದೇಶದ ಆರ್ಥಿಕತೆಗೆ 20% ರೀಚ್ ಆಗಿದ್ದು 17 ವರ್ಷದ ನಂತರ. ಸೊ ಈಗ ಮತ್ತೆ ಅದು 17.something ಬಂದಿದೆ, ಅಂದ್ರೆ 17-18% ಇದೆ ಹೆಚ್ಚು ನಮ್ಗೆ ಸೇವೆ ಇದರಲ್ಲಿ ಬರ್ತಾ ಇದೆ, 55% ಅಷ್ಟು ಬರ್ತಾ ಇದೆ ಸೊ ಸೇವಾ ಉದ್ಯಮದಲ್ಲಿ. ಸೊ ಇಷ್ಟು 60% ನಾವು ಕೃಷಿಲಿದ್ದು ಕಾಂಟ್ರಿಬ್ಯೂಷನ್ ನಮ್ಗೆ ಕಡಿಮೆ ಇದೆ ಅಂದ್ರೆ, ಸೊ ನಮ್ಮಲ್ಲೇ ನಾವೆಲ್ಲೋ ಇನ್ನೂ ಅವಕಾಶಗಳನ್ನ ನೋಡ್ತಾ ಇಲ್ಲ ಅಥವಾ ಹೆಚ್ಚು ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಅಥವಾ ಅದ್ರ ಮೇಲೆ ನಾವು ಇನ್ನು ಹೊಸದಾಗಿ ಮಾಡ್ತಕ್ಕಂಥ ಕಾರ್ಯಗಳು ಅಥವಾ ಚಟುವಟಿಕೆಗಳಲ್ಲಿ ತೊಡಸ್ಕೊಂತ ಇಲ್ಲ ಅಂತ ನಾವೇ ನಮ್ಮನ್ನು ಒಂದ್ಸಲಿ ಕ್ವಶನ್ ಮಾಡಿಕೊಂಡು ಅದರಲ್ಲಿ ಮಾಡ್ತಾ ಹೋದ್ರೆ ನಿಜವಾಗ್ಲೂ ಇಂಪ್ರೂವ್ ಆಗುತ್ತೆ. ಈಗ ನೋಡಿ, ಸೇವೆ ಆಗ್ಬೋದು ಅಥವಾ ಉತ್ಪಾದನಾ ವಲಯದಲ್ಲಿ ಅದರಲ್ಲೆಲ್ಲ ಹೋದಾಗ ಈಗ ನಿಮಗೆ ಗೊತ್ತಿದ್ದಂಗೆ ನಮ್ಮ ದೇಶ ಪ್ರಪಂಚದಲ್ಲೇ ಆರ್ಥಿಕವಾಗಿ ಬೆಳೀತಾ ಇರೋ ಅಂತ ದೇಶಗಳಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಅಂದ್ರೆ ಫಾಸ್ಟ್ ಗ್ರೋಯಿಂಗ್ ಅಂತ, ಎಕನಾಮಿಕಲಿ ಫಾಸ್ಟ್ ಗ್ರೋಯಿಂಗ್ ಕಂಟ್ರಿ ಅಂತ ಅಂದ್ರೆ ಅದು ನಮ್ಮ ಭಾರತ. ಈಗ ಆಲ್ರೆಡಿ 5ನೇ ಸ್ಥಾನಕ್ಕೆ ಬಂದಿದ್ದಾರೆ, 3.9 ಟ್ರಿಲಿಯನ್. ಮತ್ತೆ ಅದನ್ನ ನಾವೇನಂತೀವಿ ಜಿ ಡಿ ಪಿಲಿ ಒಂದು ಪರ್ಚೇಸಿಂಗ್ ಪ್ಯಾರಿಟಿ ಅಂತ ಅಂತೀವಿ. ಅಂದ್ರೆ ನಮ್ಗೆ ಬಂದಿರತಕ್ಕಂಥದ್ರಲ್ಲಿ ಎಕ್ಸ್ಚೇಂಜ್ ಆಗ್ಬೋದು ಅಥವಾ ಅದನ್ನ ಬೇರೆ ಉತ್ಪಾದನೆಗಳನ್ನ ಕೊಂಡ್ಕೊಳೋ ಅಂತ ಒಂದು ಪವರ್ ಅಂತ ಏನ್ ಹೇಳ್ತೀವಿ, ಆ ಶಕ್ತಿ ಇಲ್ಲಿ 3ನೇ ಸ್ಥಾನದಲ್ಲಿ ಇದೀವಿ. ಸೊ ಇಷ್ಟೆಲ್ಲ ಇದ್ದಾಗ ಕೃಷಿಲಿ ನಾವು ಏನ್ ಹೇಳ್ದಂಗೆ 50-60% ಜನ ಇರೋದ್ ಕಾಂಟ್ರಿಬ್ಯೂಷನ್ ನಿಜವಾಗ್ಲು ಇನ್ನೂ ಹೆಚ್ಚು. ಆದ್ರೆ ಏನ್ ಉದ್ದೇಶ ಇದೆ ಪ್ರಪಂಚದಲ್ಲೇ ನಮ್ಮ ದೇಶ ಫಸ್ಟ್ ಆಗ್ಬೇಕು ಆರ್ಥಿಕತೆಯಲ್ಲಿ ಅನ್ನೋದು ನನ್ಸಾಗ ಅದರಲ್ಲಿ ಎರಡ್ ಮಾತಿಲ್ಲ. ಏನಂದ್ರೆ ನಾವು ನಂಬಿಕೆ ಇಟ್ಕೊಂಡು ಅದರಲ್ಲಿ ಹೋಗ್ಬೇಕು ಅನ್ನೋದು ಒಂದು. ಮತ್ತೆ ಇನ್ನೊಂದು, ನಮ್ಮ ದೇಶದಲ್ಲಿ ಕೃಷಿ ರಿಲೇಟೆಡ್ ನಾವು ಆರ್ಥಿಕತೆಗೆ ಅದರಲ್ಲೂ ದಕ್ಷಿಣ ಭಾಗದಲ್ಲಿ ಏನಿದೆ, ದಕ್ಷಿಣ ರಾಜ್ಯಗಳು ಕರ್ನಾಟಕ ಆಗ್ಬೋದು, ತಮಿಳ್ನಾಡು, ಆಂಧ್ರ, ಕೇರಳ, ಇವೇ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ಅದರಲ್ಲೂ ಕೂಡ ಮಹಾರಾಷ್ಟ್ರ ಫಸ್ಟ್ ಇದ್ರೆ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಅಂದ್ರೆ ಸುಮಾರು 8.7% ಭಾರತ ದೇಶದ ಜಿ ಡಿ ಪಿಗೆ ನಮ್ಮ ಕರ್ನಾಟಕದಿಂದ ಆಗ್ತಾ ಇದೆ. ಅಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಇರೋ ಅಷ್ಟು ವೈವಿಧ್ಯ ಮತ್ತೆ ಇನ್ಯಾವ ದೇಶದಲ್ಲೂ ಇಲ್ಲ. ಒಂದು ಆರ್ಟಿಕಲ್ ಅಲ್ಲಿ ಓದ್ತಾ ನಾನು ತಿಳ್ಕೊಂಡಂತ ಅಂಶ ಏನಂದ್ರೆ, ನಮ್ಮ ದೇಶದಲ್ಲಿ ಸುಮಾರು 250-260 ತರದ ವಿವಿಧ ಬೆಳೆಗಳನ್ನ ಬೆಳೆಯೋ ಅಂತ ವಾತಾವರಣ, ಮಣ್ಣು, ಪರಿಸರ ಎಲ್ಲ ಇದೆ. ಈ ತರದೊಂದು ವ್ಯವಸ್ಥೆ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಇಲ್ಲ. ಸೊ ಇಂಥ ಒಂದು ಅವಕಾಶ ಇದ್ದಾಗ ನಾವು ಕೃಷಿಲಿ ಆರ್ಥಿಕತೆಯಲ್ಲಿ ಲಾಭ ಆಗಲ್ಲ ಅಂತ ನಿಜವಾಗ್ಲು ಅನ್ಕೋಬಾರ್ದು. ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ಬೇಕು. ಈಗ ಆರ್ಥಿಕತೆ ಅಂದ್ರೆ ರೈತರಾಗ್ಲಿ ಯಾರ ತಲೆಯಲ್ಲಾಗ್ಲಿ ಬರೋದು ಲಾಭ. ಸೊ ಲಾಭ ಹೆಂಗ್ ಗಳಿಸ್ಬೇಕು, ಲಾಭ ಏನ್ ಮಾಡ್ಬೇಕು ಅನ್ನೋದು ಬರ್ತದೆ. ಈಗ ಆರ್ಥಿಕ ಸಬಲತೆ ಆಗ್ಬೇಕು ಅಂತ ಅಂದಾಗ ಬಹಳ ಮುಖ್ಯವಾಗಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆದಾಯವನ್ನ ಹೆಚ್ಚಳ ಮಾಡಿಕೊಳ್ಬೇಕು, ಇಲ್ಲ ಅಂತ ಅಂದ್ರೆ ಖರ್ಚನ್ನ ಕಡಿಮೆಯನ್ನ ಮಾಡಿಕೊಳ್ಬೇಕು. ಇದೆರಡೂ ಕೂಡ ಲಾಭದಾಯಕವಾಗಿ ಪರಿಣಮಿಸುತ್ತೆ. ಈ ನಿಟ್ಟಿನಲ್ಲಿ ಆದಾಯವನ್ನ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಯಾವೆಲ್ಲ ಅಂಶಗಳು ಸಹಾಯಕವಾಗುತ್ತೆ, ಆಧುನಿಕ ಸಂಶೋಧನೆಗಳು ಹೇಗೆ ನೆರವಿಗೆ ಬರುತ್ತೆ ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿ. ನನಗೆ ಹೇಳ್ದಂಗೆ ಏನು ಲಾಭ ಬಂದ್ರೆ ಚೆನ್ನಾಗಿದೆಯಪ್ಪ ಅನ್ನೋಂಥದ್ದು ಮನಸ್ಥಿತಿ ಎಲ್ಲ ಪ್ರತಿಯೊಬ್ಬ ಮಾನವನ ಸಹಜ ಗುಣ. ಸೊ ಇದರಲ್ಲಿ ನಾವು ಹೇಳೋದೇನಂತಂದ್ರೆ, ಲಾಭ ಗಳಿಸ್ಬೇಕು ಅಂದ್ರೆ ಬರೀ ಉತ್ಪಾದನೆ ಜಾಸ್ತಿ ಮಾಡಬೇಕು ಅಥವಾ ಮಾರ್ಕೆಟಲ್ಲಿ ಚೆನ್ನಾಗಿ ರೇಟ್ ಇರಬೇಕು, ಜಾಸ್ತಿ ಬೆಳಿಬೇಕು ಬೇರೆಯವ್ರಿಗಿನ್ನ ಅನ್ನೋದು ಒಂದೇ ತಲೆಯಲ್ಲಿರುತ್ತೆ. ಬಟ್ ಅದೊಂದೇ ಅಲ್ಲ, ಒಂದು ಕಡೆ ಉತ್ಪಾದನೆ ಜಾಸ್ತಿ ಮಾಡಿ ಅದರಿಂದ ಏನು ನಾವು ಗಳಿಸ್ತೀವಿ ಅದು ಹೆಚ್ಚು ಮಾಡಬೇಕು, ಅದನ್ನ ನಾವು ರಿಟರ್ನ್ಸ್ ಪಾರ್ಟ್ ಅಂತ ಅಂತೀವಿ. ಅದೇ ರೀತಿ ಇನ್ನೊಂದು ಕಡೆ ಖರ್ಚುಗಳನ್ನ ಕಡಿಮೆ ಮಾಡೋ ಕಡೆ ಕೂಡ ಗಮನ ಹರಿಸ್ಬೇಕು. ಇವೆರಡನ್ನೂ ಏನಂತೀವಿ ಅಂದ್ರೆ, ಈಗ ಲಾಭಕ್ಕೆ ಇರತಕ್ಕಂತ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ, ಒಂದ್ ಕಡೆ ನಾವು ಉತ್ಪಾದನೆ ಜಾಸ್ತಿ ಮಾಡಬೇಕು ಅಥವಾ ನಮಗೆ ಬರ್ತಕ್ಕಂತ ರೆಸಿಪ್ಟ್ಸ್ ಏನಿದೆ ಅದನ್ನ ಜಾಸ್ತಿ ಮಾಡ್ಬೇಕು, ಇನ್ನೊಂದ್ ಕಡೆ ಖರ್ಚನ ಕಡಿಮೆ ಮಾಡ್ಬೇಕು. ಖರ್ಚುಗಳು ಅಂತ ಬಂದಾಗ ಎರಡ್ ರೀತಿ ಬರ್ತದೆ, ಒಂದು ಸ್ಥಿರ ವೆಚ್ಚಗಳು ಮತ್ತೆ ಬದಲಾಗುವ ವೆಚ್ಚಗಳು ಅಂತ ಹೇಳ್ತೀವಿ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್ ಅಂತ ಹೇಳ್ತಿರ್ತೀವಿ. ಫಿಕ್ಸ್ಡ್ ಕಾಸ್ಟ್ ಅಂತಂದ್ರೆ ಕೆಲವು ಖರ್ಚುಗಳು ಏನಿರುತ್ತೆ ಅಂದ್ರೆ, ನೀವು ಉತ್ಪಾದನೆ ಮಾಡ್ಲಿ ಮಾಡ್ದಲ್ಲೇ ಇರ್ಲಿ ಅದು ಬರುತ್ತೆ, ಅದನ್ನ ದಯವಿಟ್ಟು ರೈತರು ಗಮನದಲ್ಲಿ ಇಟ್ಕೋಬೇಕು. ಕೆಲವು ಸಲ ಎಂತ ಇರ್ತಾರೆ, ನಾನು ಈ ಸಲ ಯಾಕೋ ನನಗೆ ಸರಿಗೆ ಬರಲಿಲ್ಲ, ನಾನು ಈ ಸಲ ಏನೂ ಮಾಡ್ಲಿಲ್ಲ, ಸೊ ಈ ಸಲ ಲಾಭನೂ ಇಲ್ಲ ನಷ್ಟನೂ ಇಲ್ಲ ಅಂತ ಅಂತಾರೆ. ಬಟ್ ನೀವು ಕೃಷಿಲಿದ್ದು ನೀವು ಕೃಷಿ ಏನು ಮಾಡ್ತಾ ಇಲ್ಲ ಅಂತ ಅಂದ್ರೆ ನೀವು ಅದು ನಷ್ಟ ಮಾಡ್ಕೊತಾ ಇದ್ದೀರಾ ಅಂತ. ಅಂದ್ರೆ ಕೆಲವೊಂದು ಖರ್ಚುಗಳು ನಿಮ್ಗೆ ಗೊತ್ತಿಲ್ಲದಲೆ ನೀವೇನು ಮಾಡ್ದಲೇ ಇದ್ರೆ ಬರ್ತಾ ಇರುತ್ತೆ. ಅಂದ್ರೆ ಡಿಪ್ರಿಸಿಯೇಷನ್, ಅಮೋರ್ಟೈಸೇಷನ್ ಅಂತೆಲ್ಲ ಅಂತೀವಿ. ಅಂದ್ರೆ ಈಗ ಬೋರ್ ಕೋರ್ಸ್ ಇರ್ತೀರಾ, ಅದ್ರ ಮೇಲೆ ಬಂಡವಾಳ ಹಾಕಿರ್ತೀರಾ, ಆ ಬಂಡವಾಳ ಹಾಕ್ಬಿಟ್ಟು ನೀವು ಒಂದು ವರ್ಷ ಏನು ಮಾಡಿಲ್ಲ ಅಂದ್ರೆ ಅದರಿಂದ ನೀವು ಬಂಡವಾಳ ಹಾಕಿದ್ದು ಅದಕ್ಕೆ ಬರ್ತಕ್ಕಂಥ ಇಂಟ್ರೆಸ್ಟ್ ಎಲ್ಲ ನೀವು ಕಳ್ಕೊಂಡಂಗೆ. ಅದೇ ರೀತಿ ಟ್ರ್ಯಾಕ್ಟರ್, ಮೆಷಿನರೀಸ್ ತಂದಿರ್ತೀರಾ, ಅವನ್ನೆಲ್ಲ ಕಳ್ಕೊಂತೀರಾ. ಮತ್ತೆ ರೈತರು ಇನ್ನೂ ಹೆಚ್ಚಾಗಿ ಲೆಕ್ಕಾಚಾರಗಳು ಹಾಕುವಾಗ ಏನು ನಿಮ್ಮ ಜೇಬಿಂದ ಕೊಟ್ಟಿರ್ತೀರ ಅವನ್ನ ಮಾತ್ರ ಲೆಕ್ಕ ಹಾಕ್ತಾರೆ. ಕೆಲವೊಂದು ನಿಮ್ಗೆ ಗೊತ್ತಿಲ್ಲದೆ ಖರ್ಚುಗಳಾಗಿರುತ್ತೆ. ಅಂದ್ರೆ ನೀವೇ ಜಮೀನಲ್ಲಿ ಕೆಲಸ ಮಾಡಿರ್ತೀರ, ಅದು ಕೂಡ ಒಂದು ಖರ್ಚೆ. ಅಂದ್ರೆ ನೀವು ಬೇರೆ ಜಮೀನಲ್ಲಿ ಅದೇ ಕೆಲಸ ಮಾಡಿದ್ದಿದ್ರೆ ನಿಮ್ಗೆ ಕೂಲಿ ಅಂತ ಸಿಕ್ತಿತ್ತು, ಆದ್ರೆ ಅದನ್ನ ನೀವು ತ್ಯಾಗ ಮಾಡಿ ನಿಮ್ಮ ಜಮೀನಲ್ಲಿ ವರ್ಕ್ ಮಾಡಿರ್ತೀರ ಅಥವಾ ಕೆಲಸ ಮಾಡಿರ್ತೀರ, ಅದನ್ನ ಕೂಡ ನೀವು ಲೆಕ್ಕ ಹಾಕ್ಬೇಕು. ಅಥವಾ ನಿಮ್ಮ ಕುಟುಂಬದವ್ರು ಕೆಲಸ ಮಾಡ್ತಾ ಇರ್ತಾರೆ, ಅವಾಗ ನೀವು ಅದನ್ನೆಲ್ಲ ಗಣನೆಗೆ ತಗೊಳಲ್ಲ. ಅವಾಗ ಎಲ್ಲಾಗುತ್ತೆ ಅಂದ್ರೆ ನಿಮ್ಮ ಲೆಕ್ಕಾಚಾರಗಳಲ್ಲಿ ತಪ್ಪಾಗ್ತಾ ಹೋಗುತ್ತೆ. ಸೊ ಈಗ ಖರ್ಚುಗಳನ್ನ ಕಡಿಮೆ ಮಾಡೋದಕ್ಕೆ ಈಗ ತುಂಬಾನೇ ಅವಕಾಶಗಳಿದೆ. ನಿಮ್ಗೆ ಆಲ್ರೆಡಿ ಈಗ ನಿಮ್ಗೆ ಗೊತ್ತಿದ್ದಂಗೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂದ್ರೆ ಸಮಗ್ರ ಕೃಷಿ ಪದ್ಧತಿ ಅಂತ ಅಂತೀವಿ. ಅದರಲ್ಲಿ ಏನು ಅಂತಂದ್ರೆ ಬೇರೆ ಒಂದು ಅದರಲ್ಲಿ ಏನು ವೇಸ್ಟ್ ಅಂತ ನೀವು ಅದು ಮಾಡ್ತೀರಾ ಅದನ್ನ ಇನ್ನೊಂದು ಉದ್ಯಮ ಇದಕ್ಕೆ ಇನ್ಪುಟ್ ಆಗಿ ಬಳಸ್ಕೊಳ್ಳೋಂಥದ್ದು. ಅಂದ್ರೆ ಈಗ ಡೈರಿ ವೇಸ್ಟ್ ಬಂದಿರುತ್ತೆ, ಹಸು ಗಂಜಲ ಆಗ್ಬೋದು, ಸಗಣಿ ಆಗ್ಬೋದು, ಅದನ್ನ ಬೇರೆ ಗೊಬ್ಬರವಾಗಿ ಪರಿಣಮಿಸೋದು, ಆಮೇಲೆ ಬೆಳೆಯಿಂದ ಬಂದಂತ ತ್ಯಾಜ್ಯಗಳನ್ನ ಅದನ್ನ ಕೊಳೆಯೋದಕ್ಕೆ ಮಾಡೋದು, ಬಯೋಡೈಜೆಸ್ಟ್ ಆಗ್ಬೋದು, ವರ್ಮಿ ಕಂಪೋಸ್ಟ್, ಅನೇಕ ಅವಕಾಶಗಳಿದ್ದಾವೆ. ಅದೇ ರೀತಿ ಈಗ ಎಸ್ಪೆಷಲಿ ಕೋವಿಡ್ ಆದಮೇಲೆ ಎಲ್ಲರೂ ಹೆಲ್ತ್ ಕಾನ್ಷಿಯಸ್, ಆರೋಗ್ಯದ ಕಡೆ ಜಾಸ್ತಿ ಗಮನ ಹರಿಸ್ತಾ ಇದ್ದಾರೆ, ಸರ್ಟಿಫಿಕೇಶನ್ಸ್ ಮಾಡ್ತಾ ಇದ್ದಾರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತೇಳಿ, ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನಾಗಲಿ ಅಥವಾ ಕೀಟನಾಶಕಗಳನ್ನ ಬಳಸಿಲ್ಲ, ಆರ್ಗ್ಯಾನಿಕ್ ಆಗಿ ಮಾಡಿದ್ದೀವಿ. ಅದಕ್ಕೆ ಅದನ್ನು ನೀವು ಕರೆಕ್ಟಾಗಿ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಮಾರ್ಕೆಟಲ್ಲೇ ಅದಕ್ಕೆ ಹೆಚ್ಚು ಬೆಲೆ ಸಿಕ್ಕುತ್ತೆ. ಮತ್ತು ಈಗ ಹೊಸದಾಗಿ ಹೆಚ್ಚು ಗಮನ ಹರಿಸ್ತಾ ಇರೋದು ಅಂದರೆ ನ್ಯಾಚುರಲ್ ಫಾರ್ಮಿಂಗ್, ಅಂದರೆ ನೈಸರ್ಗಿಕ ಕೃಷಿ ಬಗ್ಗೆ ಕೂಡ ಬಂದಿದೆ. ಸೊ ಕೆಲವು ಅಂಶಗಳು ಅಂದರೆ ಖರ್ಚನ್ನ ಕಡಿಮೆ ಮಾಡಬೇಕು. ನೀವು ಆದಷ್ಟು ಹೊರಗಡೆಯಿಂದ ಏನು ನೀವು ತರ್ತಕ್ಕಂಥ ವಸ್ತುಗಳಿದೆ ನಿಮ್ಮ ಉತ್ಪಾದನೆ ಅಥವಾ ಕೃಷಿ ಚಟುವಟಿಕೆಗಳಿಗೆ ಹೊರಗಡೆಯಿಂದ ದುಡ್ಡು ಕೊಡ್ತಾರ ಅಂಥದ್ದನ್ನು ನೀವು ಕಡಿಮೆ ಮಾಡ್ಕೋಬೇಕು. ಆದಷ್ಟು ಏನು ನಿಮಗೆ ಬೇಕು ಅನಿಸಿದೆ ಅಥವಾ ಕೃಷಿಗೆ ಅಗತ್ಯ ವಸ್ತುಗಳು ಏನಿದ್ದಾವೆ ಅದನ್ನು ಆದಷ್ಟು ನಿಮ್ಮ ಜಮೀನಿನಲ್ಲೇ ಬೆಳೆಸೋ ಅಂಥದ್ದು ಅಥವಾ ಉತ್ಪಾದನೆ ಆಗೋಂಥ ಕಾರ್ಯಗಳು ಆಗಬೇಕು. ಈಗ ನಾನು ಹೇಳ್ದಂಗೆ ವರ್ಮಿ ಕಾಂಪೋಸ್ಟ್ ಅಂತ ಏನು ಹೇಳಿದ್ವಿ, ಅದರಲ್ಲಿ ನೀವು ಫಸ್ಟು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಕಡೆ, ಅಂದರೆ ಯಾವುದೇ ಒಂದೇ ಒಂದು ಬೆಳೆ ಮೇಲೆ ನಂಬಿಕೊಂಡು ಇರಬಾರ್ದು. ನಿಮ್ಮಲ್ಲಿ ಇರ್ತಕ್ಕಂಥ ಎಷ್ಟು ಜಾಗ ಇದೆ ಅದನ್ನು ಆದಷ್ಟು ವಿಂಗಡಣೆ ಮಾಡಿಕೊಂಡು ಸ್ವಲ್ಪ ಭಾಗಕ್ಕೆ ಬೆಳೆ ಇಟ್ಟರೆ ಇನ್ನೊಂದು ಸ್ವಲ್ಪ ಮೇವು ಆಗ್ತಕ್ಕಂಥದ್ದು ಅಥವಾ ಸ್ವಲ್ಪ ಭಾಗಕ್ಕೆ ಹಣ್ಣು ಅಥವಾ ಹೂವು ಇದನ್ನು ಮಾಡಿದ್ರೆ ಅದು ಎಸ್ಪೆಷಲಿ ಸೀಸನ್ ನೋಡಿಕೊಂಡು ಹಬ್ಬ ಹರಿದಿನಗಳಿಗೆ ಸಿಂಕ್ ಆಗೋ ರೀತಿ ಹೂವುಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಅವಾಗ ಸಿಗುತ್ತೆ. ಆಮೇಲೆ ಬದುಗಳಲ್ಲಿ ಎಲ್ಲ ವೇಸ್ಟ್ ಆಗಿ ಬಿಡೋ ಬದಲು ಕೆಲವು ಹಣ್ಣು ಹಂಪ್ಲುಗಳನ್ನ ಹಾಕೊಂಡ್ರೆ, ಮನೆಗೆ ನೀವು ಹೊರಗಡೆ ಹಣ್ಣು ಹಂಪ್ಲು ತರೋದ್ ಬದಲು ನೀವೇ ಬೆಳೆದಿರ್ತಕ್ಕಂಥದ್ದು ಸಾವಯವವಾಗಿ ಬೆಳೆದಿರ್ತಕ್ಕಂಥದ್ದನ್ನು ನೀವು ಬಳಸ್ಬೋದು. ಈಗ ವೇಸ್ಟ್ ರೀಸೈಕ್ಲಿಂಗ್ ಅಂತೀವಿ, ವೇಸ್ಟ್ ರೀಸೈಕ್ಲಿಂಗ್ ಅಂದರೆ ಅದರಲ್ಲಿ ಈಗ ಮೇಜರ್ ವರ್ಮಿ ಕಾಂಪೋಸ್ಟ್ ಆಗ್ಬೋದು, ಬಯೋಡೈಜೆಸ್ಟರ್ ಆಗ್ಬೋದು. ಅಲ್ಲಿ ನೀವೇನು ಮಾಡ್ತೀರಾ, ಈ ಕೃಷಿ ಮತ್ತು ಬೇರೆ ಬೇರೆ ಚಟುವಟಿಕೆ, ಈಗ ಒಂದೆರಡು ಹಸುಗಳನ್ನ ಕಟ್ಕೊಂಡಿರ್ತೀರಾ, ಕುರಿ ಇರ್ಬೋದು, ಅದನ್ನು ತೊಳೆದಂಥ ನೀರು ಹೋಗೋಂಥದ್ದನ್ನು ನೀವು ಬಯೋಡೈಜೆಸ್ಟರ್ ಅಂತಂದರೆ ಒಂದು ಗುಂಡಿ ಮಾಡಿ ಅದನ್ನು ಶೇಖರಣೆ ಮಾಡಿ ಅದನ್ನು ಕೊಳ್ತು ಇದು ಮಾಡಿದಾಗ ಅದು ಒಳ್ಳೆ ಗೊಬ್ಬರ ಆಗುತ್ತೆ ಖಂಡಿತವಾಗ್ಲೂ. ಆವಾಗ ಅದೇ ನೀರನ್ನು ನೀವು ಬಳಸ್ಕೋಬೋದು, ಈಗ ಮೇವಿನ ಬೆಳೆಗೆ ಮತ್ತು ತೆಂಗಿಗೆ ತೋಟಗಾರಿಕಾ ಬೆಳೆಗಳಿಗೆ ಹಾಕಿದ್ರೆ ನೀವು ಹೊರಗಡೆಯಿಂದ ಬೇರೆ ಗೊಬ್ಬರಗಳನ್ನ ತಂದು ಹಾಕೋ ಅವಶ್ಯಕತೆ ಇಲ್ಲ, ಮರಗಳು ಕೂಡ ಚೆನ್ನಾಗಾಗುತ್ತೆ, ರೋಗ ಮತ್ತು ಕೀಟಬಾಧೆಯಿಂದ ಅವು ತಡೆಯೋ ಅಂಥ ಶಕ್ತಿ ಕೂಡ ಬರುತ್ತೆ. ಸೊ ನಿಮಗೆ ಹೊರಗಡೆಯಿಂದ ಗೊಬ್ಬರ ಆಗಲಿ ಕೀಟನಾಶಕ ಅಥವಾ ಬೇರೆ ಏನು ಸ್ಪ್ರೇಗಳು ಕೆಮಿಕಲ್ಸ್ನ ತರೋ ಅಂಥ ಅವಶ್ಯಕತೆ ಇರಲ್ಲ. ವರ್ಮಿ ಕಾಂಪೋಸ್ಟು ಕೂಡ ಅದೇ ರೀತಿ ಕಸದಿಂದ ರಸ ಅಂತಲೇ ಹೇಳ್ತಾರೆ ಅದನ್ನು. ಅದನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆ ಸಾವಯವ ಗೊಬ್ಬರ ಸಿಗುತ್ತೆ, ಅದರಲ್ಲಿ ಒಳ್ಳೆ ಪೌಷ್ಟಿಕಾಂಶಗಳಿರುತ್ತೆ, ಈವನ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ. ಅದರಿಂದ ನೀವು ಎಲ್ಲ ಬೆಳೆಗೂ ಹಾಕ್ಬೋದು ಅದನ್ನು, ಮತ್ತು ಮಣ್ಣಿನ ಗುಣಲಕ್ಷಣಗಳು ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆವಾಗ ನೀವೇನು ಕೆಮಿಕಲ್ಸ್ ಹಾಕಿ ಈಗ ಮಣ್ಣಲ್ಲಿ ಶಕ್ತಿ ಕಳ್ಕೊಂತ ಇದೆ ಅಂತೀರಾ, ಅದನ್ನು ಕೂಡ ವಾಪಸ್ಸು ಅದನ್ನು ರಿಜುವಿನೇಟ್, ಅಂದರೆ ಅದಕ್ಕೆ ಮತ್ತೆ ಮಣ್ಣಿಗೆ ಒಳ್ಳೆ ಶಕ್ತಿ ಕೊಡುವಂಥ ಕಾರ್ಯನ ಮಾಡುತ್ತೆ. ಮತ್ತು IFS ಅಂತ ಹೇಳ್ದಂಗೆ ನೀವು ಡೈರಿ ಮಾಡ್ತಕ್ಕಂಥದ್ದು, ಹಸುಗಳನ್ನ ಇಟ್ಕೊಂಡು ಮಾಡೋವಂಥದ್ದು, ಪೌಲ್ಟ್ರಿ ಇದೆ, ಪಿಗರಿ ಇದೆ. ಮತ್ತು ಈ ಚಟುವಟಿಕೆಗಳಿಂದ ರೈತರು ಯಶಸ್ವಿಯಾಗಿ ಇನ್ನೂ ಜೀವನ ನಡೆಸ್ತಾ ಇರೋ ಅನೇಕ ಉದಾಹರಣೆಗಳಿದೆ. ಈಗ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನೇ ಒಬ್ಬರು ಪಿಗರಿ ಯೂನಿಟ್ ಮಾಡ್ಕೊಂಡಿದ್ದಾರೆ, ಪಿಗರಿ ಯೂನಿಟ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದ್ದಾರೆ. ಮುಂಚೆ ಎಲ್ಲ ಇತ್ತು ಹಂದಿ ಸಾಕಾಣಿಕೆ ಅಂದರೆ ಅದು ಕಷ್ಟ, ಚೆನ್ನಾಗಿರಲ್ಲ ಆ ಥರ ಎಲ್ಲ ಇತ್ತು. ಬಟ್ ಈಗೆಲ್ಲ ಇಲ್ಲ, ಒಳ್ಳೆ ಬ್ರೀಡ್ಸ್ ಎಲ್ಲ ಇದೆ, ಯಾಕ್ ಶೇರ್ಸು ಆ ಥರ ಎಲ್ಲ ಇದೆ, ಅದರಿಂದ ಕೂಡ ಒಳ್ಳೆ ಲಾಭ ಇದೆ. ಅದನ್ನು ಸ್ವಲ್ಪ ಕೃಷಿ ಇಲಾಖೆಯಿಂದ ಇರ್ಬೋದು, ಮತ್ತು ಕೆಲವೊಮ್ಮೆ ನಮ್ಮ ಕಾಲೇಜ್ಗಳಿಂದ ಕೂಡ ಅನೇಕ ತರಬೇತಿಗಳನ್ನ ಮಾಡ್ತಾ ಇರ್ತೀವಿ. ಅದರಲ್ಲಿ ನೀವು ಸಂಪರ್ಕ ಮಾಡಿಕೊಂಡು ಅದರಲ್ಲಿ ನೀವು ಮಾಹಿತಿ ತಿಳ್ಕೊಂಡಿದ್ದೆ ಆಗದಲ್ಲಿ ಡೈರಿ ಮಾಡೋವಂಥದ್ದು, ವೈಜ್ಞಾನಿಕವಾಗಿ ಹೊಸ ತಂತ್ರಜ್ಞಾನಗಳನ್ನ ಬಳಸಿ ಡೈರಿ ಮಾಡೋವಂಥದ್ದು, ಪಿಗ್ರಿ ಮಾಡೋವಂಥದ್ದು, ಎಲ್ಲಿ ನಾವು ಗೊತ್ತಿಲ್ಲದೆ ಹೆಚ್ಚು ಖರ್ಚುಗಳನ್ನ ಮಾಡ್ತಾ ಇದ್ದೀವಿ, ಎಲ್ಲಿ ಅದನ್ನು ಕಡಿಮೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಮಾಡ್ಕೋಬಹುದು. ಮತ್ತೆ ಈಗ ಡಾಗ್ ಬ್ರೀಡಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ, ರೈತರು ಎಲ್ಲ ಅನ್ಕೊಂತಾರೆ ಏನಪ್ಪ ಡಾಗ್ ಬ್ರೀಡಿಂಗ್ ಅಂದ್ರೆ ಅದೊಂದು ದೊಡ್ಡ ಬಿಸ್ನೆಸ್ ಅಥವಾ ಉದ್ಯಮೆ, ಅದಕ್ಕೆ ನಾವೇನೋ ಸಪರೇಟ್ ಬಿಲ್ಡಿಂಗ್ ಕಟ್ಟಬೇಕು, ಒಂದು ಸ್ಟ್ರಕ್ಚರ್ ಬೇಕು, ಆ ಥರದ್ದೆಲ್ಲ ಏನಿಲ್ಲ. ನೀವೇನು ನಿಮ್ಮ ಭೂಮಿಲಿ ಇರುತ್ತೆ ಅಲ್ಲೇ ಒಳ್ಳೆ ಬ್ರೀಡ್ದು ನೀವು ಗಣ್ಣಾಯಿ ಎಣ್ಣಾಯಿ ಮತ್ತೆ ಬೇರೆ ಒಂದು ಎರಡು ಮೂರು ಥರದ್ದು ತಂದು ಇಟ್ಕೊಂಡ್ರೆ ನಿಮಗೂ ಸೇಫ್ಟಿ ಆಗುತ್ತೆ, ನಿಮ್ಮ ಜಮೀನಿಗೂ ಸೇಫ್ಟಿ ಆಗುತ್ತೆ. ಅದು ನ್ಯಾಚುರಲ್ ಪ್ರೋಸೆಸ್ಸಲ್ಲೇ ಏನು ಮರಿಗಳು ಹಾಕ್ತವೆ ಅದಕ್ಕೆ ತುಂಬಾನೇ ಬೇಡಿಕೆಗಳಿದ್ದಾವೆ. ಅದನ್ನು ನೀವು ಮರಿ ಹಾಕಿದಾಗ ಸ್ವಲ್ಪ ನೋಡಿಕೊಂಡು ನೀವು ಮಾರೋದ್ರಿಂದ ನಿಮಗೆ ಮಧ್ಯೆ ನಿಮ್ಮ ಖರ್ಚುಗಳಿಗೆ ನಿಮಗೆ ದುಡ್ಡು ಸಿಗುತ್ತೆ, ಅದು ನೀವು ಆರ್ಥಿಕವಾಗಿ ನಿಮಗೆ ಸಹಾಯ ಮಾಡುತ್ತೆ. ಡಾಗ್ ಬ್ರೀಡಿಂಗ್ ಅಂದರೆ ನೀವು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಜಮೀನಿಗೆ ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಸ್ವಲ್ಪ ಬಂಡವಾಳ ಹಾಕ್ಕೊಂಡು ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಅದರಲ್ಲೂ ಕೂಡ ನೀವು ಲಾಭ ಗಳಿಸ್ಬೋದು. ರ್ಯಾಬಿಟ್ ಇದೆ, ಅದೇ ರೀತಿ ಮಲ ಸಾಕಾಣಿಕೆಗಳನ್ನ ಮಾಡ್ಬೋದು ಚಿಕ್ಕ ಚಿಕ್ಕದಾಗಿ. ದೊಡ್ಡ ಮಟ್ಟದಲ್ಲಿ 30-40 ತರ್ರಿ ಅನ್ನೋಂಥದ್ದೇನಿಲ್ಲ, 2-4-6 ಈ ರೀತಿ ಚಿಕ್ಕದಾಗಿ ಇಟ್ಕೊಂಡು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಖರ್ಚುಗಳಿಗೆ ಅವಾಗವಾಗ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ಈ ರೀತಿ ನಿಮಗೆ ಹಣ ಸಿಗುತ್ತೆ. ಅವಾಗ ನೀವು ಸಾಲ ಮಾಡೋ ಅಂತ ಪರಿಸ್ಥಿತಿ ಬರಲ್ಲ. ನಿಮ್ಗೇನು ಅಗತ್ಯ ಖರ್ಚುಗಳಿರುತ್ತೆ ಅದನ್ನು ಅದರಲ್ಲಿ ನೀವು ಪೂರೈಕೆ ಮಾಡ್ಕೋಬಹುದು. ಅದೇ ರೀತಿ ತೋಟಗಾರಿಕೆ, ನನಗೆ ಆಲ್ರೆಡಿ ಹೇಳ್ದಂಗೆ ಹಣ್ಣು ಆಂಪಲ್ಗಳನ್ನ ಹಾಕೋಳೋದು, ಸ್ವಲ್ಪ ಭಾಗದಲ್ಲಿ ಹೂವು ಹಾಕೋಳೋದು, ಕಿಚನ್ ಗಾರ್ಡನ್ ಮಾಡ್ಕೊಳೋದು, ಅಂದರೆ ಮನೆ ಹತ್ರ ಇರ್ತಕ್ಕಂಥ ಸ್ವಲ್ಪ ಜಾಗದಲ್ಲೇ ಮಾಡೋದ್ರಿಂದ ನಿಮಗೆ ದಿನನಿತ್ಯ ಆಹಾರ ಪೂರೈಕೆಗೆ ಬೇಕಾದಂಥ ತರಕಾರಿಗಳು ಫ್ರೆಶ್ ಆಗಿ ಸಿಗುತ್ತೆ, ಸೊಪ್ಪುಗಳು ಸಿಗ್ತದೆ, ಮತ್ತು ಮೆಡಿಸಿನಲ್ ಪ್ಲಾಂಟ್ ಮಾಡ್ಕೋಬೋದು. ಮತ್ತು ಮರ ಗಿಡಗಳು ಬದುಗಳಲ್ಲಿ ಹಾಕಿರ್ತೀರ, ಅದ್ರ ಎಲೆಗಳನ್ನು ಕಟ್ ಮಾಡಿಬಿಟ್ಟು ಅಲ್ಲೇ ಮಣ್ಣಲ್ಲಿ ಹಾಕೋದ್ರಿಂದ ಮಲ್ಚಿಂಗ್ ಆಗುತ್ತೆ. ಅಂದರೆ ನಿಮ್ಗೆ ಯಾವಾಗ ಮಳೆ ಸ್ವಲ್ಪ ಜಾಸ್ತಿ ದಿನಗಳ ಕಾಲ ಬರಲ್ವೋ ಆವಾಗ ಅದು ಮಾಡೋದ್ರಿಂದ ಮಣ್ಣಲ್ಲಿ ತೇವಾಂಶಗಳನ್ನ ಉಳಿಸ್ಕೋಬೋದು. ಆವಾಗ ನೀವು ಇನ್ನೊಂದ್ಸಲಿ ನೀರು ಹಾಯಿಸೋದು ಅಂತ ಕೆಲಸಗಳು ಕಡಿಮೆ ಮಾಡಿದಾಗ ನಿಮ್ಗೆ ಓವರ್ಆಲ್ ಬೆಳೆಯಲ್ಲಿ ಒಂದೋ ಅಥವಾ ಎರಡು ಸಲ ನೀರು ಹಾಯಿಸೋದು ಉಳಿತು ಅಂದರೆ ನಿಮ್ಗೆ ಎಷ್ಟೋ ಖರ್ಚು ಕಡಿಮೆ ಆಗಿರುತ್ತೆ, ಅದನ್ನೆಲ್ಲ ನೀವು ಗಮನ ಇಟ್ಕೋಬೇಕು. ಮತ್ತು ರೈತರು ಏನು ಅಂದರೆ ಏನು ಉತ್ಪಾದನೆ ಬರುತ್ತೆ ಅದನ್ನು ತಗೊಂಡೋಗಿ ಮಾರ್ಕೆಟಿಗೆ ಕೊಟ್ಬಿಟ್ರೆ ಸಾಕಪ್ಪ ಅನ್ನೋಂಥ ಒಂದು ಮನಸ್ಥಿತಿಯಲ್ಲಿದೆ. ಈಗ ಏನಂದರೆ ಸ್ವಲ್ಪ ಮೌಲ್ಯವರ್ಧನೆಗಳನ್ನು ಮಾಡ್ತಕ್ಕಂಥದ್ದು, ಅದನ್ನು ಪ್ರೋಸೆಸ್ ಮಾಡೋ ಅಂಥದ್ದು ಅನೇಕ ಲಾಭಗಳಿದೆ. ಈಗ ರಾಗಿಯಿಂದ ಅನೇಕ ಪ್ರಾಡಕ್ಟ್ಸ್ ಬಂದಿದೆ. ನಮ್ಮ ಕಾಲೇಜಲ್ಲಿ ಆಹಾರ ತಂತ್ರಜ್ಞಾನ ವಿಭಾಗ ಇದೆ, ಅಲ್ಲೂ ಕೂಡ ಅನೇಕ ತರಬೇತಿಗಳನ್ನ ಕೊಡ್ತಾರೆ. ಅದರಲ್ಲಿ ಬಂದರೆ ಬೇರೆ ಬೇರೆ ಕೃಷಿ ಬೆಳೆ ಉತ್ಪನ್ನಗಳಿಂದ ಬೇರೆ ಬೇರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡೋದು, ಬಿಸ್ಕೆಟ್ ಮಾಡೋದಾಗ್ಬೋದು, ಹಪ್ಪಳ ಮಾಡೋದಾಗ್ಬೋದು, ಉಪ್ಪಿನಕಾಯಿ ಮಾಡೋದು, ಈ ರೀತಿ ಅನೇಕ ಚಟುವಟಿಕೆಗಳಲ್ಲಿ ಏನಂದ್ರೆ ಮನೆಯಲ್ಲಿ ಇರ್ತಾರೆ. ಈಗ ಎಲ್ಲ ವರ್ಷ ಪೂರ್ತಿ ಕೃಷಿ ಇರಲ್ಲ, ಕೆಲವೊಂದು ಕಮ್ಮಿ ಆಫ್ ಸೀಸನ್ ಅಂತ ಏನು ಹೇಳ್ತೀವಿ, ಬೇಸಿಗೆ ಕಾಲದಲ್ಲಿ ಅಥವಾ ನಿಮ್ಮ ಇರ್ತಕ್ಕಂಥ ನೀರಾವರಿ ಪರಿಸ್ಥಿತಿಯಲ್ಲಿ ಹಿಂಗಾರಲ್ಲಿ ಮಾಡ್ಲಿಕ್ಕಾಗಲ್ಲ ಅಂತ ಟೈಮಲ್ಲಿ ಎಸ್ಪೆಷಲಿ ಹೆಣ್ಮಕ್ಳುಗಳು ಎಲ್ಲ ಇರ್ತಾರೆ, ಒಂದು ಸಂಘಗಳ ಥರ ಮಾಡಿಕೊಂಡು ಚಿಕ್ಕದಾಗಿ ಎಲ್ಲ ಸೇರಿಕೊಂಡು ಖಂಡಿತವಾಗ್ಲೂ ಈಗ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಪ್ರೊಸೆಸಿಂಗ್, ವ್ಯಾಲ್ಯೂ ಅಡಿಷನ್ನು, ಪ್ಯಾಕಿಂಗ್ಗಳನ್ನ ಮಾಡೋದ್ರಿಂದ ನಿಮಗೆ ಸಿಗೋ ಅಂತ ರೇಟ್ ಏನಿರುತ್ತೆ. ಈಗ 20 ರೂಪಾಯಿ ಸಿಗೋ ಕಡೆ ನೀವು ಒಂದು ಸ್ವಲ್ಪ ಇನ್ನೊಂದು 2 ರೂಪಾಯಿ ಖರ್ಚು ಮಾಡಿದ್ರೆ 25 ರೂಪಾಯಿನೋ 30 ರೂಪಾಯಿನೋ ಸಿಗುತ್ತೆ. ಆ 1 ರೂಪಾಯಿ 2 ರೂಪಾಯಿ ಹೆಚ್ಚು ಲಾಭ ಮಾಡ್ತಾ ಹೋದಾಗ ಸ್ಟಾರ್ಟಿಂಗ್ ನಿಮಗೆ 20 ರೂಪಾಯಿ 30 ರೂಪಾಯಿ ಅನಿಸ್ಬೋದು, ನೀವು ಅದನ್ನೇ ಬೆಳೆಸ್ತಾ ಹೋದಾಗ ದೊಡ್ಡ ಮಟ್ಟದಲ್ಲಿ ಹೋದಾಗ ಖಂಡಿತವಾಗ್ಲೂ ಅದು ಆರ್ಥಿಕವಾಗಿ ನಿಮಗೆ ಚೆನ್ನಾಗಿ ಸಿಗುತ್ತೆ. ಅದನ್ನು ನಾವೀಗ ಕೋಆಪರೇಟಿವ್ ಮೋಡ್ ಅಂತ ಹೇಳ್ತೀವಿ. ಎಲ್ಲ ಸೇರ್ಕೊಂಡು ಮಾಡೋದ್ರಿಂದ ಏನಂದರೆ ನೀವು ಏನೇ ಒಂದು ಇನ್ಪುಟ್ಸ್ ಅಥವಾ ನೀವು ರಾ ಮೆಟೀರಿಯಲ್ಸ್ನ ನೀವೇನು ಬೈ ಪರ್ಚೇಸ್ ಮಾಡುವಾಗ ನಿಮಗೆ ಖರ್ಚಲ್ಲಿ ಕಡಿಮೆ ಸಿಗುತ್ತೆ. ನೀವು ಜಾಸ್ತಿ ಜನ ಇದ್ದೀವಿ, ಜಾಸ್ತಿ ಕ್ವಾಂಟಿಟಿಲಿ ತಾಂತಾ ಇದ್ದೀವಿ ಅಂದ್ಬಿಟ್ಟು ನೀವು ಕಡಿಮೆ ಬೆಲೆಗೆ ತರ್ಬೋದು. ಅದೇ ರೀತಿ ಮಾರುವಾಗ ಕೂಡ ನಿಮ್ಮ ಹತ್ರ ಜಾಸ್ತಿ ಉತ್ಪನ್ನ ಇರುತ್ತೆ, ನೀವು ಬೆಲೆಯನ್ನು ಡಿಮ್ಯಾಂಡ್ ಮಾಡಿ ಪಡ್ಕೋಬೋದು. ಮತ್ತು ಕಸ್ಟಮೈರಿಂಗ್ ಅಂತ ಈಗ ನಮ್ಮ ಸರ್ಕಾರದವರೆಲ್ಲ ಮಾಡಿದ್ದಾರೆ, ಅದು ಎಲ್ಲ ಕಡೆ ಇನ್ನೂ ರೀಚ್ ಆಗಿಲ್ಲ, ಒಂದು ಪ್ರಯತ್ನ ನಡೀತಾ ಇದೆ, ಹೋಗ್ತಾ ಇದೆ. ಸೊ ನಿಮ್ಮಲ್ಲೇ ಇರ್ತಕ್ಕಂಥ ಮೆಷಿನರೀಸ್ನ ನೀವು ಮಾತ್ರ ಯೂಸ್ ಮಾಡಿಕೊಂಡು ಬೇರೆ ಟೈಮಲ್ಲಿ ಐಡಲ್ ಆಗಿಬಿಟ್ಟಿರ್ತೀವಿ. ಟ್ರ್ಯಾಕ್ಟರ್ ಆಗ್ಬೋದು, ಯಾವುದು ಹಾರ್ವೆಸ್ಟರ್ ಇರ್ಬೋದು, ಅಥವಾ ಏನು ಕಳೆ ಕೀಳೋಂಥ ಯಂತ್ರಗಳು, ಈ ರೀತಿ ಎಲ್ಲ ಐಡಲ್ ಆಗಿ ಇಡೋ ಬದಲು ಅದನ್ನು ನೀವು ಬೇರೆ ನಿಮ್ಮ ಊರಲ್ಲಿ ಇರೋ ಬೇರೆ ರೈತರಿಗೆ ಅವಶ್ಯಕತೆ ಇರೋರಿಗೆ ರೆಂಟಲ್ ಬೇಸಿಸ್ ಮೇಲೆ ಕೊಡಿ. ಆವಾಗ ನಿಮಗೂ ಕೂಡ ಅದು ಐಡಲ್ ಆಗಿರಲ್ಲ, ವರ್ಕಿಂಗ್ ಆಗುತ್ತೆ, ರಿಪೇರಿಗೆ ಬರೋದು ಕಡಿಮೆ ಆಗುತ್ತೆ, ಅಥವಾ ಅದ್ರ ರಿಪೇರ್ ಮೇಂಟೆನೆನ್ಸ್ ಖರ್ಚುಗಾರು ನಿಮಗೆ ಬೇರೆ ಕಡೆಯಿಂದ ತಗೋಬೋದು. ಈ ರೀತಿ ರೆಂಟಲ್ ಬೇಸಿಸ್ ಮೇಲೆ ನಿಮ್ಮ ಹತ್ರ ಇರ್ತಕ್ಕಂಥ ಸಲಕರಣೆಗಳು ಅಥವಾ ಯಂತ್ರಗಳನ್ನು ನೀವು ಬೇರೆಯವ್ರಿಗೆ ಕೊಡುವಂಥ ಪ್ರಯತ್ನ ಮಾಡಬೇಕು. ಮತ್ತು FPO ಎಲ್ಲ ಇದೆ, ಈಗ FPOs ಬೆಳೀತಾ ಇದೆ. ಮತ್ತು ಹೊಸ ಟೆಕ್ನಾಲಜಿ ನಿಮಗೀಗ ಡ್ರೋನ್ ಬಂದಿದೆ, AIವರೆಗೂ ಮಾತಾಡೋಂಗೆ ಆಗಿದ್ದೀವಿ ನಾವೀಗ. ಇವತ್ತು ಹೊಸ ತಂತ್ರಜ್ಞಾನಗಳು ಏನು ಬಂದಿದ್ದಾವೋ ಇವು ಹೆಚ್ಚು ನಮ್ಮ ಕೃಷಿಕರಿಗೆ ಅನುಕೂಲವನ್ನು ಉಂಟು ಮಾಡ್ತಾ ಇದ್ದಾವೆ ಅನ್ನುವಂಥದ್ದು. ಇದು ಇವತ್ತೇನು ಮಾನವ ಶಕ್ತಿ ಕಡಿಮೆ ಆಗ್ತಾ ಇದೆಯೋ, ಕೃಷಿ ಕಾರ್ಮಿಕರು ದೊರಕ್ತಾ ಇಲ್ವೋ, ಆ ಕೆಲಸವನ್ನು ಮಾಡಲಿಕ್ಕೆ ಹೊಸ ತಂತ್ರಜ್ಞಾನಗಳು ಅನುಕೂಲವನ್ನು ಉಂಟು ಮಾಡ್ತಾ ಇದ್ದಾವೆ. ಅದ್ರ ಜೊತೆಗೆ ತಾವಾಗಲೇ ಪ್ರಾರಂಭದಲ್ಲಿ ಹೇಳಿದಾಗೆ ರೈತರ ಖರ್ಚನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲೂ ಕೂಡ ಈ ಹೊಸ ತಂತ್ರಜ್ಞಾನಗಳು ಬಹಳ ನೆರವಾಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳು ಏನೇನು ಇದ್ದಾವೆ, ಅವು ಕೃಷಿಯಲ್ಲಿ ಹೇಗೆ ನೆರವಾಗ್ತವೆ ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಡಿ ಸರ್. ಈಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇರ್ತಾರೆ ಜನ, ನಮಗೆ ಹಳ್ಳಿ ಕಡೆ ಕೂಲಿಗೆ ಸಿಗಲ್ಲ, ಜನ ಎಲ್ಲ ಸಿಟಿ ಕಡೆ ಹೋಗ್ತಾ ಇದ್ದಾರೆ, ಸಿಕ್ಕರೂ ಅವ್ರಿಗೆ ಕೂಲಿ ಜಾಸ್ತಿ, ಅವ್ರ ಖರ್ಚನ್ನ ಕೊಡೋಕ್ಕಾಗಲ್ಲ ಅಥವಾ ನಮ್ಮಲ್ಲಿ ಅಷ್ಟು ಶಕ್ತಿ ಇಲ್ಲ ಅನ್ನುವಂಥದ್ದು. ಈಗ ಅದರಿಂದ ಸುಮಾರು ಯಂತ್ರಗಳು ಬಂದಿದ್ದಾವೆ, ಡ್ರೋನ್ ಬಂದಿದೆ ಔಷಧಿ ಸಿಂಪರಣೆ ಮಾಡಲಿಕ್ಕೆ ಎಲ್ಲದಕ್ಕೂ. ಸೊ ಡ್ರೋನ್ ನಿಜವಾಗ್ಲೂ ಒಂದು ಒಳ್ಳೆ ಆವಿಷ್ಕಾರ ಕೃಷಿ ಇದರಲ್ಲಿ. ನಮ್ಮ ದೇಶದಲ್ಲಿ ಈಗ ಅಥವಾ ನಮ್ಮ ರೈತರು ಹೇಳೋದೇನಂದ್ರೆ, ನನ್ನ ಹತ್ರ ಕಡಿಮೆ ಜಮೀನಿದೆ ಅದಕ್ಕೆ ಅಷ್ಟೊಂದು ಇಟ್ಕೊಂಡು ನಾನು ಹೆಂಗೆ ಮಾಡಲಿ ಅಂತ. ಅದಕ್ಕೇ ನಾನು ಹೇಳ್ತೀನಲ್ಲ, ರೈತರೆಲ್ಲ ಸೇರಬೇಕು. ಊರಲ್ಲಿ ಒಂದೇ ಬೆಳೆ ಬೆಳೀತಿರೋ ಸುಮಾರು ಜನ ಎಲ್ಲ ಸೇರಿಕೊಂಡಾಗ ಅದನ್ನು ಒಂದು ದಿನಕ್ಕೆ ಅಂತ ತೊಗೊಂಬಂದರೆ ಬಾಡಿಗೆ, ಅದನ್ನೆಲ್ಲ ಹಂಚ್ಕೊಂಡು ಖಂಡಿತವಾಗ್ಲೂ ಮಾಡಿದಾಗ ಸೊ ನೀವು ಒಂದೇ ಇರೋಂಥ ಸ್ವಲ್ಪ ಜಮೀನಿಗೆ 4 ಜನ 5 ಜನ ಕೂಲಿಯವ್ರನ್ನ ಕರೆಸಿ 1,000 2,000 ಕೊಡೋ ಬದಲು ಅದೇ 3,000 4,000 ಕೊಟ್ಟರೆ ಒಂದಿನ ಡ್ರೋನ್ ಬಳಸ್ಕೊಂತೀರ, 4-5 ಜನ ಸೇರ್ ಮಾಡಿದ್ರೆ ಒಬ್ಬೊಬ್ರಿಗೆ 400-500 ರೂಪಾಯಿ ಅಂದರೆ ಈ ರೀತಿ ಒಂದು ಉದಾಹರಣೆ ಕೊಟ್ಟಿದ್ದು. ಸೇರ್ಕೊಂಡು ಮಾಡಿದಾಗ ಖಂಡಿತವಾಗ್ಲೂ ಖರ್ಚು ಕಡಿಮೆ ಆಗುತ್ತೆ, ಯಂತ್ರಗಳನ್ನು ಮಾಡಿಸಿದಾಗ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು, ಸೆನ್ಸಾರ್ಸ್ಗಳೆಲ್ಲ ಬಂದಿದೆ ಈಗ ಇರಿಗೇಷನ್ ಅದರಲ್ಲೆಲ್ಲ ಆಟೋ ಆನ್ ಆಗುತ್ತೆ ಆಟೋ ಆಫ್ ಆಗುತ್ತೆ, ಮೊಬೈಲಲ್ಲಿ ಕೂಡ ಬಳಸ್ಕೋಬಹುದು, ರೈತರಿಗೆ ಮೊಬೈಲಲ್ಲಿ ಎಲ್ಲೋ ಇದ್ದು ಯಾವಾಗ ಬೇಕೋ ಅವಾಗ ನಾವು ನೀರು ಹಾಯಿಸ್ಕೋಬಹುದು, ಆನ್ ಮಾಡ್ಕೋಬಹುದು ಆಫ್ ಮಾಡ್ಕೋಬಹುದು, ಈ ರೀತಿ ಎಲ್ಲ ವ್ಯವಸ್ಥೆಗಳಿದೆ. ರೈತರಿಗೆ ಕೆಲವರಿಗೆ ಇನ್ನೂ ಈ ಮಾಹಿತಿ ಹೋಗಿಲ್ಲ ಅಥವಾ ನನಗೆ ಅದೆಲ್ಲ ಗೊತ್ತಾಗಲ್ಲ ಅದು ಎಲ್ಲ ನಮ್ಗೆ ಯಾಕಪ್ಪ ಅನ್ನೋಂತ ಒಂದು ಮನಸ್ಥಿತಿಗೆ ಬಂದಿದ್ದಾರೆ. ಅದನ್ನೆಲ್ಲ ಬಿಟ್ಟು ನಾನು ಕಲಿಬೇಕು, ಇದೇನೋ ಹೊಸದೊಂದಿದೆ, ನಾನು ನಮ್ಮ ಜಮೀನಲ್ಲಿ ಇದನ್ನ ಬಳಸ್ಬೇಕು ಅನ್ನೋದು ಮಾಡಿದಾಗ ಏನು ಈಗ ಕೂಲಿ ಕಾರ್ಮಿಕ ಅಥವಾ ಲೇಬರ್ ಪ್ರಾಬ್ಲಮ್ ಏನಿದೆ ಅದನ್ನ ಖಂಡಿತವಾಗ್ಲೂ ನಾವು ಮ್ಯಾನೇಜ್ ಮಾಡಿಕೊಂಡು ನಮ್ಮ ಉತ್ಪಾದನೆಗೆ ಏನು ತೊಂದರೆ ಆಗದಲೆ ಖರ್ಚನ್ನ ಕೂಡ ಕಡಿಮೆ ಮಾಡಿಕೊಂಡು ಮಾಡ್ತಾ ಹೋಗ್ಬೋದು ಸರ್. ಇತ್ತೀಚೆಗೆ AI ತಂತ್ರಜ್ಞಾನ ಅನ್ನುವಂಥದ್ದು ಇಡೀ ವಿಶ್ವದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನ ಉಂಟು ಮಾಡಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತೇಳಿ ನಾವು ಇದನ್ನ ಕರಿತೀವಿ. ಸಾಮಾನ್ಯವಾಗಿ ITBTಯಲ್ಲಿ ಹೆಚ್ಚಾಗಿ ಬಳಕೆ ಆಗುತ್ತೆ ಅನ್ನುವಂಥ ಭಾವನೆ ನಮ್ಮ ಸಾಮಾನ್ಯ ಜನರಲ್ಲಿ ಇರತಕ್ಕಂಥದ್ದು. ಈ AI ತಂತ್ರಜ್ಞಾನ ಅನ್ನುವಂಥದ್ದು ಕೃಷಿಯಲ್ಲಿ ಹೇಗೆ ನೆರವಾಗುತ್ತೆ? ಸರ್, ಈಗ ಟೆಕ್ನಾಲಜಿ ಅನ್ನೋದು ಯಾವುದೇ ಒಂದು ವ್ಯಕ್ತಿ ಆಗಲಿ ಅಥವಾ ಒಂದು ವ್ಯವಸ್ಥೆ ಇದಕ್ಕಷ್ಟೇ ಸೀಮಿತ ಆಗಿರಲ್ಲ, ಅದನ್ನು ನಾವು ಯಾವ ರೀತಿ ಬಳಸ್ಕೊಂತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಮತ್ತು ಕೃಷಿ ಅನ್ನೋದು ಏನಂದರೆ ವಿವಿಧತೆ ಅಥವಾ ವೈಭಿನ್ಯತೆ ಜಾಸ್ತಿ ಇದೆ, ಅಂದರೆ ಡಿಫ್ರೆನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ಒಂದು ಕಡೆ ಬಳಸಿದ್ದನ್ನು ಇನ್ನೊಂದು ಕಡೆ ಬಳಸೋದು ಕಷ್ಟ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಇದು ಕೃಷಿಲಿ ಆಗಲ್ಲ ಅಂತ ಅನ್ಕೋಬಾರ್ದು. ಈಗ ಡ್ರೋನ್ ಕೂಡ ಮುಂಚೆ ಎಲ್ಲ ಆಗಲ್ಲ ಅಂತ ಇದ್ರು, ಈಗ ಎಲ್ಲದಕ್ಕೂ ಬಳಸೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿ ಅದರಲ್ಲಿ ರಿಸರ್ಚ್ ನಡೀತಾ ಹೋದಷ್ಟು ಬೆಳವಣಿಗೆಗಳು ಆಗ್ತಾ ಹೋಗುತ್ತೆ. ಈಗ AI ಅಂದರೆ ಈಗ ಎಲ್ಲಿವರೆಗೂ ಹೋಗಿದೆ ಅಂದರೆ ಒಂದು ಫೋಟೋ ಹೊಡೆದ್ಬಿಟ್ಟು ನಾವು ಗಿಡದ ಹೊಡೆದ್ರೆ ಅದಕ್ಕೆ ಯಾವ ರೋಗ ಬಂದಿದೆ, ಅದಕ್ಕೆ ಏನು ಸಿಂಪರಣೆ ಮಾಡಬೇಕು ಅನ್ನೋಂಥ ಆ್ಯಪ್ಗಳೆಲ್ಲ ಬಂದಿದೆ. ಈಗ ಆಲ್ರೆಡಿ ಸುಮಾರು ಆ್ಯಪ್ಸ್ ಇದ್ದಾವೆ ಮತ್ತು ಅಲ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ನೀವು ನಿಮ್ಮಲ್ಲಿ ಜಮೀನಲ್ಲಿ ಆಗಿರೋಂಥ ತೊಂದರೆನ ಯಾವುದೋ ಒಂದು ಕೃಷಿ ವಿಜ್ಞಾನಿಗಳನ್ನ ಮೀಟ್ ಮಾಡಬೇಕು ಅಥವಾ ನಿಮ್ಮ ಊರಿಂದ ತುಂಬ ದೂರ ಇದೆ, ಅದು ಊರ ಹತ್ರದಲ್ಲಿ ಯಾರು ಅಷ್ಟು ಗೊತ್ತಿರೋಂಥವ್ರು ಇಲ್ಲ ಅನ್ನೋಂಥ ಭಾವನೆ ಈಗೇನಿಲ್ಲ. AI ಬಳಕೆ ಮಾಡಿಕೊಂಡು ಈಗ ಆ್ಯಪ್ಸ್ ಎಲ್ಲ ಏನು ಆಗಿದೆ ಅದಕ್ಕೆಲ್ಲ ಈಗ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೀವು ಅಲ್ಲೇ ಇಟ್ಕೊಂಡು ಫೋಟೋ ಹೊಡೆದು ಆ ಆ್ಯಪಿಗೆ ಹಾಕ್ಬಿಟ್ಟು ಇದೇನು ಅಂತ ಹೇಳಿದ್ರೆ ಇನ್ನೆಲ್ಲೋ ದೂರದಲ್ಲಿರುವಂಥ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪರ್ಟ್ಸ್ ಏನಿರ್ತಾರೆ, ಅಂದರೆ ನಮ್ಮಲ್ಲೂ ಕೂಡ ಕೀಟಗಳಿಗೆ ಬೇರೆ ಎಕ್ಸ್ಪರ್ಟ್ಸ್ ಇರ್ತಾರೆ, ರೋಗ ಬಾಧೆಗೆ ಬೇರೆ ಇರ್ತಾರೆ, ಮಣ್ಣು ಬಗ್ಗೆ ಮಾತಾಡೋವಂಥವ್ರು ಇರ್ತಾರೆ, ತೋಟಗಾರಿಕೆ ಬೆಳೆ ಬಗ್ಗೆ ಈ ಥರ ಇರ್ತಾರೆ. ನೀವು ಏನೋ ಒಂದು ಫೋಟೋ ಹೊಡೆದು ಹಾಕಿದ್ರೆ ಅದೇ ರೆಕಗ್ನೈಸ್ ಮಾಡಿ ನಿಮಗೂ ಕೂಡ ಹೇಳುತ್ತೆ, ಅದೇ ರೀತಿ ಎಕ್ಸ್ಪರ್ಟ್ಸ್ ಕೂಡ ರೀಚ್ ಆಗುತ್ತೆ. ಸೊ ಅವಾಗ ಸಂಬಂಧಪಟ್ಟ ರೈತ ಮತ್ತೆ ಅಲ್ಲೇನು ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರು ಇಂಟ್ರಾಕ್ಟ್ ಮಾಡಿಕೊಂಡು ಮಾಹಿತಿ ಪಡಬಹುದು. ಇಷ್ಟು ಲೆವೆಲ್ಗೆ ಹೋಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ AI ಮೂಲಕ ರೈತರಿಗೆ ಮತ್ತೆ ಕೃಷಿಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಈ ಸಂದರ್ಭದಲ್ಲಿ. ಈ ಸಾವಯವ ಕೃಷಿ ಮತ್ತೆ ನೈಸರ್ಗಿಕ ಕೃಷಿ ಇದು ನಮ್ಮ ಕೃಷಿಕರ ಆರ್ಥಿಕ ಅಭಿವೃದ್ಧಿಯಲ್ಲಿ ಹೇಗೆ ಕೆಲಸವನ್ನ ಮಾಡುತ್ತೆ ಅಂತೀರಿ? ಸರ್, ಅದೇ ಈಗ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾವು ಈಗ ಮಾತಾಡಿದಾಗ ಜಾಸ್ತಿ ಹೇಳಿರೋದೇ ಖರ್ಚನ್ನ ಕಡಿಮೆ ಮಾಡ್ಕೋಬೇಕು, ಹೊರಗಡೆ ಹೋಗಿ ಖರ್ಚು ಮಾಡೋ ಅಂಥದ್ದು ತರ ಅಂಥದ್ದನ್ನ ಕಡಿಮೆ ಮಾಡಬೇಕು ಅಂತ. ಅದೆರಡರಲ್ಲೂ ಎಲ್ಲ ಇದರಲ್ಲೂ ಈ ಸಾವಯವ ಕೃಷಿ ಆಗ್ಬೋದು ನೈಸರ್ಗಿಕ ಕೃಷಿ ಆಗಲಿ ಬಹುಮುಖ್ಯ ಪಾತ್ರ. ಯಾಕೆಂದರೆ ಇದರಲ್ಲಿ ನಾವು ಯಾವುದೂ ಹೊರಗಡೆ ಜಾಸ್ತಿ ಡಿಪೆಂಡ್ ಆಗಲ್ಲ. ಆರ್ಗ್ಯಾನಿಕ್ ಅಂತ ಅಂದರೆ ಏನಂದರೆ ಸಾವಯವವಾಗಿ ಅಥವಾ ರಾಸಾಯನ ಗೊಬ್ಬರಗಳನ್ನ ಅಥವಾ ಹೊರಗಡೆಯಿಂದ ಏನೋ ಸಿಂಪರಣೆ ಮಾಡೋದನ್ನ ಅವಾಯ್ಡ್ ಮಾಡೋದು. ನೈಸರ್ಗಿಕ ಅಂತ ಅಂದರೆ ನೀವು ಹೊರಗಡೆ ಹೋಗೋದೇ ಇಲ್ಲ, ಒಳಗಡೆ ಮನೆಯಲ್ಲೇ ಇದ್ದುಬಿಟ್ಟು ಅದು ಜೀವಾಮೃತ ಬೀಜಾಮೃತ ಈ ರೀತಿ ಎಲ್ಲ ಏನು ಸೀಡ್ ಟ್ರೀಟ್ಮೆಂಟ್ಗಾಗ್ಬೋದು ಫರ್ಟಿಲೈಸರ್ಸ್ಗಾಗಲಿ ಎಲ್ಲ ಬಳಸ್ತೀವಿ. ಸೊ ಇವೆರಡರಲ್ಲೂ ಏನು ಅಂದರೆ ನೀವು ಹೊರಗಡೆ ಹೋಗಿ ಖರ್ಚು ಮಾಡೋ ಅಂಥದ್ದು ಪ್ರಮೇಯ ತುಂಬಾ ಕಡಿಮೆ, ನೈಸರ್ಗಿಕದಂತೂ ನೀವು ಹೋಗ್ಲೇಬೇಡಿ ಅಂತ ಹೇಳೋಂಥ ಒಂದು ವ್ಯವಸ್ಥೆ. ಸೊ ಹಂಗಾದಾಗ ನೀವು ಹೊರಗಡೆ ಹೋದಾಗ ಯಾವಾಗ ಖರ್ಚು ಕಡಿಮೆ ಮಾಡ್ತೀರೋ ಅವಾಗ ಆರ್ಥಿಕವಾಗಿ ಅಥವಾ ಲಾಭ ನಿಮಗೆ ರಿಸಿಪ್ಟ್ ಬರುತ್ತೆ ಅದು ಕಡಿಮೆ ಆದರೂ ಕೂಡ ಲಾಭದ ಅಂಶ ಬಂದಾಗ ಖಂಡಿತವಾಗ್ಲೂ ನಿಮಗೆ ಹೆಚ್ಚು ಆಗ್ತಾ ಹೋಗುತ್ತೆ. ಇವೆಲ್ಲ ಏನು ಅಂದರೆ 1-2 ವರ್ಷದಲ್ಲಿ ನಿಮಗೆ ರಿಸಲ್ಟ್ ಕೊಡೋವಂಥದ್ದಲ್ಲ, ಸ್ವಲ್ಪ ತಾಳ್ಮೆಯಿಂದ ಅದನ್ನು ಪಾಲಿಸ್ತಾ ಹೋದರೆ ನಿಷ್ಠೆ ಇಟ್ಟರೆ ಅದರಲ್ಲಿ 1-4 ವರ್ಷ 5 ವರ್ಷ ಆದಮೇಲೆ ಖಂಡಿತವಾಗ್ಲೂ ಇದು ನಿಮ್ಮನ್ನು ಕೈ ಹಿಡಿಯುತ್ತೆ. ಮುಂದಿನ ದಿನದಲ್ಲಿ ಸುಸ್ಥಿರವಾಗಿ ನಿಮಗೆ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗುತ್ತೆ, ನಿಮ್ಮ ಮತ್ತು ಕುಟುಂಬದವ್ರಿಗೆ ಎಲ್ರಿಗೂ ಕೂಡ ಅದು ಸಹಾಯ ಮಾಡುತ್ತೆ. ಕೃಷಿಯಲ್ಲಿ ಆರ್ಥಿಕ ಅಭಿವೃದ್ಧಿಯ ಸಂಗತಿಗಳು ಹೇಗಿರಬೇಕು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ತಿಳಿಸಿದ್ರಿ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಕೃಷಿ ಮಾರುಕಟ್ಟೆ ಆಗ್ಬೋದು ಅಥವಾ ಕೃಷಿ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಯಾರಿಗೆ ಏನಾದ್ರು ನನ್ನ ಜೊತೆ ಡಿಸ್ಕಸ್ ಮಾಡಬೇಕು ಅಂದರೆ ಯಾವುದೇ ಟೈಮಲ್ಲಿ ಬೇಕಾದ್ರೂ ನನಗೆ ಕರೆ ಮಾಡ್ಬೋದು. ನನ್ನ ದೂರವಾಣಿ ಸಂಖ್ಯೆ 9739386

ಬಡಿಯಲಿಲ್ಲ ಎಲೆನಾರಿ ಮೈಯೆಲ್ಲ ಗಾಯವೇನೆ ಎಲೆನಾರಿ ಮೈಯೆಲ್ಲ ಗಾಯವೇನೆ ಬಡಿಯಲಿಲ್ಲ ಬಡಿಯಲಿಲ್ಲ ಎಲೆನಾರಿ ಮೈಯೆಲ್ಲ ಗಾಯವೇನೆ ಎಲೆನಾರಿ ಮೈಯೆಲ್ಲ ಗಾಯವೇನೆ ಪ್ರಾಣದ ಪದ್ಮ ಪುರುಷ ಸೀಗೆಯ ಮೆಳೆಯನ್ನು ಕಾಡಿ ಬಂದೆ ಸೀಗೆಯ ಮೆಳೆಯನ್ನು ಕಾಡಿ ಬಂದೆ ಪ್ರಾಣದ ಪದ್ಮ ಪುರುಷ